ga ma ba ga la ma ba ga la ma ba ni da na ma ma ba ga la ma ba ga ni ne sa ga sa ga pa ma ba ga la ma ba pa ma ba ma ga de ma ga de ga de ne ma ga de ma ni sa de ga sa Pavamana, Pavamana, Pavamana. ಜ್ಞಾನ ಘನ ಪಾಲಿ ಪರಿ ಜ್ಞಾನ ಘನ ಪಾಲಿ ಪರಿ